ನಂದನಾತ್ರಿ ಸೂನುದತ್ತ ಇಂದಿರಾಕ್ಷ ಶ್ರೀ ಗುರು ಕೋಟಿ ಜಗಿರಣ ಸಿಂಧು ಭಕ್ತ ವಸಲ ಗಂಧಮಾಲ್ಯ ಕ್ಷತಾದಿ ವೃಂದ ದೇವ ವಂದಿತ ವಂದಯಾಮಿ ನಾರಸಿಂಹ ಸರಸ್ವತಿ ಚ ಪಾಹಿ ಮಾ ಸರಸ್ವತಿ ಚ ಪಾಹಿ ಮಾ ಇಂದು ಕೋಟಿ ತೇಜ ಕಿರಣ ಸಿಂಧು ಭಕ್ತ ವರ್ತಲ ನಾರಸಿಂಹ ಸರಸ್ವತಿ ಚ ಅಷ್ಟಕಂಚಯ ಪಟೇದ್ವಾರ ಸಂಸಾರ ಸಿಂಧು ತಾರುಣಾಕ್ಯ ಸಾಧನ ಸಾರ ಜ್ಞಾನ ದೇಹಾಯುರಾರೋಗ್ಯದೆ ಸಂಪದ ಚಾರುವರ್ಗ ಕಾಮ್ಯಲಾಭ ನಿತ್ಯಮೇವಯ ಪಟೇ ಸಿಂಧು ಕೋಟಿ ತೇಜ ಕಿರಣ ಸಿಂಧು ಭಕ್ತ